ರಾಜ್ಯದ ನೂತನ ಅಡ್ವೊಕೇಟ್ ಜನರಲ್ ಆಗಿ ಶಶಿಕಿರಣ್ ಶೆಟ್ಟಿ ನೇಮಕ. ದಕ್ಷಿಣ ಒಳನಾಡಿನ ಕೆಲವು ಕಡೆ ಭಾರೀ ಮಳೆ, ಬೆಂಗಳೂರಿನಲ್ಲಿ ವಾಹನ ಸಂಚಾರ ಅಸ್ತವ್ಯಸ್ತ. ರಾಜಧಾನಿಯಲ್ಲಿ ಮಳೆ, ಯುವತಿ ಸಾವು, ಸರ್ಕಾರದಿಂದ 5 ಲಕ್ಷ ರೂಪಾಯಿ ಪರಿಹಾರ ಘೋಷಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ರಾಷ್ಟ್ರಧ್ವಜ, ರಾಷ್ಟ್ರಗೀತೆ, ಸಂವಿಧಾನ ಇವುಗಳನ್ನು ಗೌರವಿಸುವುದು ರಾಷ್ಟ್ರ, ಪರಿಸರ ಮತ್ತು ಸಾರ್ವಜನಿಕ ಸ್ವತ್ತಿನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ. ಇದು ಆಕಾಶವಾಣಿ ಕರ್ನಾಟಕ, ಬೆಂಗಳೂರು ಮುಖ್ಯವಾಹಿನಿ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್, ಅಂದರೆ 612 ಕಿಲೋಹರ್ಟ್ಸ್ಗಳು. ಸಮಯ ಆಗಿದೆ 6:51:12. ಶ್ರೋತೃಗಳೇ, ಇನ್ನು ಮುಂದೆ ದೇಶಭಕ್ತಿ ಗೀತೆಗಳನ್ನು ಕೇಳುವಿರಿ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ. ಪರಿಸ್ಥಿತಿ ಅನುಕೂಲವಿದ್ರೆ ಡಿಕಾಲ್ಬ್ 91-78 ಬಿತ್ತನೆ ಮಾಡೋ. ಯಾವುದು ಡಿಕಾಲ್ಬ್ 91-78? ತುದಿಯವರೆಗೆ ತುಂಬಿದ ಹೆಚ್ಚು ತೂಕದ ಕಾಳುಗಳು, ಉದ್ದವಾದ ತೆನೆಗಳು, ಸಾಮರ್ಥ್ಯಕ್ಕೆ ತಕ್ಕ ಬಂಪರ್ ಇಳುವರಿ. ಡಿಕಾಲ್ಬ್ 91-78 ಬೆಳೆ ಸೂಪರ್, ಇಳುವರಿ ಬಂಪರ್. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ದೇಶಭಕ್ತಿ ಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲನೆಯದಾಗಿ ಕೇಳಿ ಕೆಎಸ್ ನಿಸಾರ್ ಅಹಮದ್ ವಿರಚಿತ ಒಂದು ದೇಶಭಕ್ತಿ ಗೀತೆ ವೃಂದಗಾನದಲ್ಲಿ. ಜ್ಯೋತಿ ಸ್ವಾತಂತ್ರ್ಯ ಜ್ಯೋತಿ ಸ್ವಾತಂತ್ರ್ಯ ಜ್ಯೋತಿ ಸ್ವಾತಂತ್ರ್ಯ ಜ್ಯೋತಿ ಕಡೆಯ ಬಡವರ ಹಟ್ಟಿ ಬಾಗಿಲಿನಲ್ಲಿ ಚೆಲ್ವ ದುಡಿಮೆಯ ಕನಸು ನನಸಾಗಿ ನಿಂತಾಗ ಎಡಕಡೆಯ ಬಡವರ ಹಟ್ಟಿ ಬಾಗಿಲಿನಲ್ಲಿ ಚೆಲ್ವ ದುಡಿಮೆಯ ಕನಸು ನನಸಾಗಿ ನಿಂತಾಗ ಅಲ್ಲಿಯೇ ಬೆಳಗುವುದು ಸ್ವಾತಂತ್ರ್ಯ ಜ್ಯೋತಿ ಅಲ್ಲಿಯೇ ಬೆಳಗುವುದು ಸ್ವಾತಂತ್ರ್ಯ ಜ್ಯೋತಿ ಎಲ್ಲಿ ಕನಸುಗಳೆಲ್ಲ ನನಸಾಗಿ ಅರಳುವುದು ಅಲ್ಲಿಯೇ ಬೆಳಗುವುದು ಸ್ವಾತಂತ್ರ್ಯ ಜ್ಯೋತಿ ಅಲ್ಲಿಯೇ ಬೆಳಗುವುದು ಸ್ವಾತಂತ್ರ್ಯ ಜ್ಯೋತಿ ಅಲ್ಲಿಯೇ ಬೆಳಗುವುದು ಸ್ವಾತಂತ್ರ್ಯ ಜ್ಯೋತಿ ಸ್ವಾತಂತ್ರ್ಯ ಜ್ಯೋತಿ ಸ್ವಾತಂತ್ರ್ಯ ಜ್ಯೋತಿ ಇದುವರೆಗೆ ವೃಂದಗಾನದಲ್ಲಿ ಕೆಲವು ದೇಶಭಕ್ತಿ ಗೀತೆಗಳನ್ನು ಆಲಿಸಿದರೆ ಆಕಾಶವಾಣಿ ಸಮಯ 7 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಕೃಷಿ ರಂಗ. ಇಂದಿನ ಕೃಷಿ ರಂಗದಲ್ಲಿ ಕೇಳಿ, ಕೃಷಿ ತ್ಯಾಜ್ಯದಿಂದ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಕುರಿತು ಕೃಷಿ ವಿಜ್ಞಾನಿ ಡಾ ಕೆಆರ್ ಶಶಿಧರ್ ಅವರೊಂದಿಗಿನ ಸಂದರ್ಶನ. ಆತ್ಮೀಯ ರೈತ ಬಾಂಧವರಿಗೆಲ್ಲ ಇಂದಿನ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ರೈತ ಬಾಂಧವರೇ, ಕೃಷಿ ರಂಗದಲ್ಲಿ ಸಂದರ್ಶನಕ್ಕೂ ಮುನ್ನ ಕೆಲವು ವಾಣಿಜ್ಯ ಪ್ರಕಟಣೆಗಳು. ಈಗ ಕಡಿಮೆ ಮಳೆಯ ಚಿಂತೆ ಬಿಡು. ಡಿಕಾಲ್ಬ್ 9133 ಮೆಕ್ಕೆಜೋಳದ ಬಿತ್ತನೆ ಮಾಡು. ಮಳೆ ಕಡಿಮೆ ಅಥವಾ ಹೆಚ್ಚು ಆಗಲಿ, ಇದಕ್ಕೆ ಅತ್ಯುತ್ತಮ ಇಳುವರಿ ಕೊಡುವ ಕ್ಷಮತೆ ಇದೆ, ಹಾಗೂ ಕೊಡುತ್ತದೆ ಆಕರ್ಷಕ ಬಣ್ಣ ಮತ್ತು ಹೆಚ್ಚು ತೂಕದ ಕಾಳುಗಳು. ಡಿಕಾಲ್ಬ್ 9133, ತೂಕ ಹೆಚ್ಚು, ಇಳುವರಿ ಅಚ್ಚುಮೆಚ್ಚು. ಬಾಯರ್ನ ಡಿಕಾಲ್ಬ್, ನಿಮ್ಮ ಯಶಸ್ಸಿಗೆ ನೀವೇ ಬಿತ್ತೀರಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಸಂಕಲ್ಪ, ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅದುವೇ ಅಟಲ್ ಪಿಂಚಣಿ ಯೋಜನೆ. ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ. ಈ ಯೋಜನೆಯಲ್ಲಿ ಇದುವರೆಗೆ 5,20,00,000 ಹೆಚ್ಚು ಜನ ತೊಡಗಿಸಿಕೊಂಡಿದ್ದಾರೆ. ನೀವು ಕೂಡ 18-40 ವರ್ಷ ವಯೋಮಾನದವರಾಗಿದ್ದರೆ ಮಾಸಿಕ ಅಟಲ್ ಪಿಂಚಣಿಯ ಜೊತೆಗೆ 3 ಖಚಿತ ಅನುಕೂಲಗಳ ಬಗ್ಗೆ ಮಾಹಿತಿಗಾಗಿ ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ. ಕೇಳಿ, ಕೃಷಿ ತ್ಯಾಜ್ಯದಿಂದ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಕುರಿತು ಕೃಷಿ ವಿಜ್ಞಾನಿ ಡಾ ಕೆಆರ್ ಶಶಿಧರ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ಎಲ್ಲ ಕೇಳುಗರಿಗೂ ನಮಸ್ಕಾರ. ಕೇಳುಗರೇ, ಇವತ್ತು ನಾವು ರೇಷ್ಮೆ ಕೃಷಿ ತ್ಯಾಜ್ಯದಿಂದ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ಉತ್ಪಾದನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ನಮ್ಮ ಜೊತೆಗೆ ಇವತ್ತು ಕೋಲಾರ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಶಶಿಧರ್ ಕೆಆರ್ ಅವರು ಆಕಾಶವಾಣಿ ಬೆಂಗಳೂರಿಗೆ ಆಗಮಿಸಿದ್ದಾರೆ. ನಮ್ಮ ರೈತ ಬಾಂಧವರಿಗೋಸ್ಕರ ಈ ಒಂದು ರೇಷ್ಮೆ ಕೃಷಿ ತ್ಯಾಜ್ಯದಿಂದ ಗುಣಮಟ್ಟದ ಕಾಂಪೋಸ್ಟ್ ತಯಾರಿಕೆ ಕುರಿತು ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ. ಡಾಕ್ಟರ್ ಶಶಿಧರ್ ಕೆಆರ್ ಅವರೇ, ತಮಗೆ ಸ್ವಾಗತ, ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ತಮಗೆಲ್ಲ ಗೊತ್ತಿರೋ ಹಾಗೆ ಭಾರತ ದೇಶ ಕೃಷಿ ಪ್ರಧಾನ ದೇಶ. 60% ಜನಸಂಖ್ಯೆ ರೇಷ್ಮೆ ಕೃಷಿ ಅಂದರೆ ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಅದೇ ರೀತಿ ನಮ್ಮ ಕರ್ನಾಟಕ ರಾಜ್ಯ ಭಾರತ ದೇಶದಲ್ಲೇ ಹೆಚ್ಚಾಗಿ ರೇಷ್ಮೆ ನೂಲು ಉತ್ಪಾದನೆ ಮಾಡುವಂಥ ಏಕೈಕ ರಾಜ್ಯ, ಅಂದರೆ ಪ್ರಥಮ ಸ್ಥಾನದಲ್ಲಿದೆ. 100% ಉತ್ಪಾದನೆಯಲ್ಲಿ 50% ರೇಷ್ಮೆ ನಮ್ಮ ರಾಜ್ಯದ ಕಾಂಟ್ರಿಬ್ಯೂಷನ್ ಇದೆ. ಉತ್ಪಾದನೆ ಮುಂಚೂಣಿಯಲ್ಲಿ ನಮ್ಮ ಕರ್ನಾಟಕ ರಾಜ್ಯನೇ ಪ್ರಥಮ ಸ್ಥಾನದಲ್ಲಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಕೃಷಿ ತ್ಯಾಜ್ಯ, ಕರ್ನಾಟಕ ರಾಜ್ಯ ಅಂತಲ್ಲ, ಯಾವ ಕೃಷಿಕರಾದ್ರೂ ಕೆಲವೊಂದು ತ್ಯಾಜ್ಯ ವಸ್ತುಗಳು ಸ್ಥಳೀಯವಾಗಿ ಹೊಲದಲ್ಲಿ ಸಿಗೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಇವಾಗ ನಾವು ಭಾರತ ದೇಶಕ್ಕೆ ತಾಂಡಾಗ ವರ್ಷಕ್ಕೆ 62 ಮಿಲಿಯನ್ ಟನ್ನಷ್ಟು ಕೃಷಿ ತ್ಯಾಜ್ಯ ವಸ್ತುಗಳು ಲಭಿಸ್ತಾ ಇದ್ದಾವೆ. ಅಂದರೆ ಇವಾಗ 200-300 ಗ್ರಾಮ್ಗಳಿರುವಂಥ, ಅಂದರೆ ಕುಟುಂಬಗಳಿರುವಂಥ ಒಂದು ಗ್ರಾಮದಿಂದ ನಮಗೆ ಪ್ರತಿದಿನ ಕನಿಷ್ಠ ಅಂದ್ರೂ 2 ಟನ್ನಷ್ಟು ಕೃಷಿ ತ್ಯಾಜ್ಯ ವಸ್ತುಗಳು ನಮಗೆ ಪ್ರತಿದಿನ ಲಭ್ಯ ಆಗ್ತಿದ್ದಾವೆ. ಇದು ಯಾವ ರೀತಿ ಅಂತ ತಿಳ್ಕೊಳ್ಳೋದಾದರೆ, ಇವಾಗ ಹಸು ಸಾಕಾಣಿಕೆ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಅಂದರೆ ಇವಾಗ ಹಸು ಕುರಿ ಯಾವುದೇ ರೀತಿಯ ಒಂದು ಸಾಕಾಣಿಕೆ ಮಾಡ್ತಿರ್ತಾರಲ್ಲ, ಅಂಥ ಒಂದು ಮನೆಗಳಲ್ಲಿ ನಮಗೆ ಕೊಟ್ಟಿಗೆ ಕಸ ಆಗಿರ್ಬೋದು, ಸಗಣಿ ಆಗಿರ್ಬೋದು, ಗಂಜಲ ಆಗಿರ್ಬೋದು, ಇದೇ ರೀತಿ ಅವರು ಪ್ರತಿ ಬಾರಿ ಏನು ಬೆಳೆ ಬೆಳೀತಾರೋ ಆ ಬೆಳೆ ಅವಶೇಷಗಳು ಹೆಚ್ಚಾಗಿ ಸಿಗ್ತಾ ಇರೋದ್ರಿಂದ ನಮಗೆ ಒಂದು ಅಂದಾಜಿನ ಪ್ರಕಾರ ಭಾರತ ದೇಶದಲ್ಲಿ 62 ಮಿಲಿಯನ್ ಟನ್ನಷ್ಟು ಕೃಷಿ ತ್ಯಾಜ್ಯ ವಸ್ತುಗಳು ಸಿಗ್ತಾ ಇದ್ದಾವೆ ಅಂತ ಮಾಹಿತಿ ಇದೆ. ಹಾಗೆ ಒಂದು 300-400 ಇರುವಂತ ಗ್ರಾಮಗಳಲ್ಲಿ ಪ್ರತಿದಿನ 2 ಟನ್ ಅಂತ ಈ ರೀತಿ ಅಂದಾಜು ಮಾಡ್ಕೊಂಡಾಗ ನಮಗೆ 42,000 ಟನ್ ಅದು ಏನು ದೊಡ್ಡದಂತ ಹೇಳ್ಕೊಳ್ಳೋದಿದ್ದೇನಿಲ್ಲ. ಬಟ್ ಏನಂದ್ರೆ ಈ ತ್ಯಾಜ್ಯ ವಸ್ತುಗಳನ್ನು ನಾವು ಮರುಬಳಕೆ ಮಾಡಿಕೊಂಡು ಗುಣಮಟ್ಟದ ಕಾಂಪೋಸ್ಟ್ ಉತ್ಪಾದನೆ ಮಾಡೋದಿದೆಯಲ್ಲ, ಅದು ಅತಿ ಮುಖ್ಯ. ಯಾಕಂದ್ರೆ ಯಾವುದೇ ಬೆಳೆಗಾರ ಆಗಿರ್ಬೋದು, ರೈತರಾಗಿರ್ಬೋದು, ಅವ್ರಿಗೆ ನೇರವಾಗಿ ಸುಲಭವಾಗಿ ಯಾವ್ದು ಮಾಡ್ಲಿಕ್ಕೆ ಗೊಬ್ಬರ ಸಿಗ್ತದೆ ಅಂದ್ರೆ ಯಾರಿಗೆ ಬೇಡ ಅದು? ರೈತರು 1,000-1,00,000 ರೂಪಾಯಿ ಖರ್ಚು ಮಾಡಿ ಗೊಬ್ಬರ ತರಿಸ್ಕೊಳ್ಳೋದು ತುಂಬಾ ಒಂದು ಇವತ್ತು ತುಟ್ಟಿಯ ಒಂದು ಪರಿಸ್ಥಿತಿ. ರೈತರಿಗೂ ಕೂಡ ಆರ್ಥಿಕವಾಗಿ ಇದು ನಷ್ಟ ಒಂದು ಮಾಡ್ಕೊಳ್ಳೋದು ಹೆಂಗೆ? ಇದು ಸುಲಭ ಮಾರ್ಗ. ತ್ಯಾಜ್ಯವನ್ನೇ ನೀವು ಗೊಬ್ಬರ ಮಾಡ್ಕೊಳ್ಳೋ ಒಂದು ವ್ಯವಸ್ಥೆ. ಹೌದು, ನಮ್ಮಲ್ಲೇ ಸ್ಥಳೀಯವಾಗಿ ಸಿಗುವಂತಹ ತ್ಯಾಜ್ಯ ವಸ್ತುಗಳನ್ನೇ ಬಳಕೆ ಮಾಡಿಕೊಂಡು ಒಂದು ಗುಣಮಟ್ಟದ ಕಾಂಪೋಸ್ಟ್ ಉತ್ಪಾದನೆ ಮಾಡೋದು ಒಂದು ಉತ್ತಮ ತಾಂತ್ರಿಕತೆ. ಈ ತಾಂತ್ರಿಕತೆನ ಎಲ್ಲ ಬೆಳೆಗಾರರು ಅಳವಡಿಸ್ಕೊಂಡಾಗ್ಲೇ ಏನು ಹೊರಗಡೆ ಕೊಟ್ಟಿಗೆ ಗೊಬ್ಬರ ಖರೀದಿ ಮಾಡಿ ತಾಬಂದು ನಾವು ನಮ್ಮ ಜಮೀನುಗಳಿಗೆ ಹಾಕ್ತೀವಲ್ಲ ಆ ಹಣ ಉಳಿತಾಯ ಮಾಡೋದು ಒಂದಾಗಿರ್ಬೋದು. ಎರಡನೇದು ನಮ್ಮ ಭೂಮಿ, ನಾವು ಪ್ರಥಮ ಆದ್ಯತೆ ಕೊಡಬೇಕಾಗಿರೋದೆ ನಮ್ಮ ಭೂಮಿಗೆ. ಯಾಕಂದರೆ ಇತ್ತೀಚಿನ ವರ್ಷಗಳಲ್ಲಿ ರಸಗೊಬ್ಬರ ಆಗಿರ್ಬೋದು, ಕೀಟನಾಶಕಗಳನ್ನ ಸಿಂಪಡಣೆ ಮಾಡಿ ಮಾಡಿ ಕೊಟ್ಟಿಗೆ ಗೊಬ್ಬರ ಯಾವಾಗ ಕಡಿಮೆ ಮಾಡಿದೀವೋ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಕಡಿಮೆಯಾಗಿ ಸಾವಯವ ಇಂಗಾಲ ಅಂತ ನಾವೇನು ಕರಿತೀವಿ ಮಣ್ಣಲ್ಲಿ ನಮಗೆ ಯಾವುದೇ ಬೆಳೆಗೆ ಮುಖ್ಯವಾಗಿ ಬೇಕಾಗಿರುವಂಥ ಮಣ್ಣಿನಲ್ಲಿರುವಂಥ ಒಂದು ಪೋಷಕಾಂಶ ಅಂಶ ಅಂದರೆ ಸಾವಯವ ಇಂಗಾಲ. ಇದು ಪ್ರತಿದಿನ ಕಡಿಮೆ ಆಗ್ತಾ ಇದೆ. ಒಂದು ವರದಿಯ ಪ್ರಕಾರ 0.3-0.5 ಇದ್ರೆ ಹೆಚ್ಚೆಚ್ಚು. ನಮಗೆ ಕನಿಷ್ಠ ಅಂದ್ರೂ ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ 0.5 ಈ ರೀತಿಯಾಗಿ ಸಾವಯವ ಇಂಗಾಲ ಇತ್ತು ಅಂದರೆ ಆ ಭೂಮಿಲಿ ನಾವು ರಸಗೊಬ್ಬರಗಳನ್ನ ಬಳಕೆ ಮಾಡಿಕೊಂಡು ಒಂದು ಇಳುವರಿ ತಾಬೋದು ಅಂತ. 1 ಇತ್ತು ಅಂದರೆ ಆ ಮಣ್ಣು ಉತ್ತಮವಾಗಿದೆ ಅಂತ, ಎಲ್ಲ ಬೆಳೆ ಬೆಳೆಯೋದಕ್ಕೂ ತುಂಬ ಉತ್ತಮವಾಗಿದೆ ಅಂತ. ಬಟ್ ಇತ್ತೀಚಿನ ವರ್ಷಗಳಲ್ಲಿ ರೈತರು ಹೆಚ್ಚಾಗಿ ರಸಗೊಬ್ಬರಕ್ಕೆ ಅಂದರೆ ರಸಗೊಬ್ಬರ ಅವ್ರಿಗೆ ನೇರವಾಗಿ ಸಿಗುತ್ತೆ ತಾಬರ್ತಾರೆ ಆಗ್ತಾರೆ. ಅದೇ ಕೊಡಕೆ ಗೊಬ್ಬರ ಅಂದರೆ ಮುಂಚೆ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಹಸುಗಳಿರ್ತಿದ್ವು, ಕುರಿಗಳಿರ್ತಿದ್ವು, ಈ ರೀತಿಯಾಗಿ ಜಾನುವಾರುಗಳನ್ನ ಸಾಕಣೆ ಮಾಡ್ಕೊಂಡು ಆ ಒಂದು ಬರ್ತಾ ಇದ್ದಂಥ ಏನು ಕೊಟ್ಟಿಗೆ ಗೊಬ್ಬರ ಆಗಿರ್ಬೋದು, ಕಸ ಅಂದರೆ ಯಾವುದೇ ಒಂದು ನಾವೇನು ಹೇಳ್ತಿದ್ದೀವಿ ಸಗಣಿ ಆಗಿರ್ಬೋದು, ಇದನ್ನು ನೇರವಾಗಿ ಬಳಸ್ತಾ ಇದ್ವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ರೈತರು ಏನು ಮಾಡ್ತಾ ಇದ್ದಾರೆ, ಯಾವಾಗ ಕಮ್ಮಿ ಆಯಿತು ಕೊಟ್ಟಿಗೆ ಗೊಬ್ಬರನ ಹೊರಗಡೆ ಖರೀದಿ ಮಾಡ್ತಾ ಇದ್ದಾರೆ, ಖರೀದಿ ಮಾಡಿ ತಾಬಂದು ಬಳಸ್ತಾ ಇದ್ದಾರೆ. ಅಲ್ಲಿನೂ ಏನು ನಾವು ಯಾವುದೇ ಒಂದು ಬೆಳೆ ಬೆಳಿಬೇಕಾದ್ರೆ ಕಾಸ್ಟ್ ಅಂತ ಏನು ಹೇಳ್ತೀವಲ್ಲ ಬೆಳೆ ವೆಚ್ಚ ಅಂದರೆ ನಿರ್ವಹಣಾ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ರೈತರು NCF ಗಜಿಯಾಬಾದ್ ಅಂತ ಹೇಳ್ಬೋದು, ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಗಜಿಯಾಬಾದ್ ಒಂದು ಉತ್ತಮ ತಾಂತ್ರಿಕತೆನ 2016 ಬಿಡುಗಡೆ ಮಾಡಿದೆ. ಅದೇನಂದ್ರೆ ವೇಸ್ಟ್ ಟು ಡಿಕಂಪೋಸರ್ ಅಂತ ಹೇಳಿ ಒಂದು ಕನ್ಸಾರ್ಷಿಯ, ಅಂದರೆ ಸೂಕ್ಷ್ಮಾಣು ಜೀವಿಗಳ ಮಿಶ್ರಣ ಇರುವಂತ ಒಂದು ಡಬ್ಬಿನ 2016 ಬಿಡುಗಡೆ ಮಾಡಿದೆ. ಅದನ್ನ ರೈತರು ಪ್ರತಿಯೊಬ್ಬರು ಬಳಸ್ಕೋಬೇಕು ಅಂತ, ಯಾಕಂದರೆ 2016 ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿ ಪ್ರತಿಯೊಬ್ಬರು ರೈತರಿಗೂ ಇದ್ರ ಬಗ್ಗೆ ಒಂದು ಮಾಹಿತಿ ಕೊಡಲೇಬೇಕು. ಕೃಷಿ ವಿಜ್ಞಾನ ಕೇಂದ್ರಗಳಾಗಿರ್ಬೋದು, ಕೃಷಿ ಇಲಾಖೆ ಆಗಿರ್ಬೋದು, ರೈತರುಗಳಿಗೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಕನ್ಸಾರ್ಷಿಯದ ಒಂದು ಮಾಹಿತಿ ಕೊಡೋದ್ರಿಂದ ಅವರು ಸ್ಥಳೀಯವಾಗಿ ತಮ್ಮಲ್ಲೇ ಸಿಗುವಂತಹ ತ್ಯಾಜ್ಯ ವಸ್ತುಗಳನ್ನ ಒಂದು ಗೊಬ್ಬರವಾಗಿ ಬಳಸ್ಕೋಬೋದು. ಎರಡನೇದಾಗಿ ಅದನ್ನು ನಾವು ಹನಿ ನೀರಾವರಿ ಮುಖಾಂತರ ಅಂದರೆ ದ್ರಾವಣ ಸಿಂಪಡಣೆ ಮಾಡಿಕೊಂಡು ಹನಿ ನೀರಾವರಿ ಮುಖಾಂತರ ಯಾವುದೇ ಬೆಳೆಗೆ ಕೊಡ್ಬೋದು. ಅದೇ ರೀತಿ ಮೂರನೇದಾಗಿ ಯಾವುದೇ ಬೆಳೆ ಮೇಲೆ ಸಿಂಪಡಣೆ ಮಾಡ್ಬೋದು 1:1 ಅಂದರೆ 1 ಆ ವೇಸ್ಟ್ ಡಿಕಂಪೋಸರ್ ದ್ರಾವಣ ಜೊತೆ 1 ನೀರನ್ನು ಮಿಶ್ರಣ ಮಾಡಿಕೊಂಡು ಬೆಳೆ ಮೇಲೆ ನಾವು ಸಿಂಪಡಣೆ ಮಾಡೋದ್ರಿಂದ ಬೆಳೆಯಲ್ಲಿ ಒಂದು ಗುಣಮಟ್ಟದ ಇಳುವರಿನ ಕಾಣ್ಬೋದು ಅಂತ. ಅದೇ ರೀತಿ 4 ಬೀಜೋಪಚಾರ ಅಂದರೆ ಈ ದ್ರಾವಣ ಯಾವ ರೀತಿ ಸಿದ್ಧಪಡಿಸ್ಬೇಕು ಅಂತ ನಾನು ಹೇಳ್ತೀನಿ. ಅಂದರೆ ಒಂದು ವೇಸ್ಟ್ ಡಿಕಂಪೋಸರ್ ಡಬ್ಬಿಯಿಂದ ನಮಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ಆ ಒಂದು ತಾಂತ್ರಿಕತೆನ NCF ಗಜಿಯಾಬಾದ್ನ ಡಾಕ್ಟರ್ ಕೃಷ್ಣಚಂದ್ರ ಅನ್ನೋ ವಿಜ್ಞಾನಿಗಳ ತಂಡ 2016 ಬಿಡುಗಡೆ ಮಾಡಿತು. ಅವರು ಈ ಒಂದು ತಾಂತ್ರಿಕತೆನ ಯಾವ ರೀತಿ ಸಿದ್ಧಪಡಿಸಿದ್ರು ಅಂದರೆ ದೇಸಿ ಆಕಳ ತಳಿ, ದೇಸಿ ಆಕಳ ಇರುತ್ತಲ್ಲ ಆಕಳ ಗಂಜಲ ಸಗಣಿಯಿಂದ ಕೆಲವೊಂದು ಸೂಕ್ಷ್ಮಾಣು ಜೀವಿಗಳನ್ನ ನಮಗೆ ಅಂದರೆ ವಿಶೇಷವಾಗಿ ರೈತರಿಗೆ ಕೃಷಿಗೆ ಬೇಕಾಗಿರುವಂಥ ಸೂಕ್ಷ್ಮಾಣು ಜೀವಿಗಳನ್ನ ಐಸೋಲೇಟ್ ಮಾಡಿದ್ರು ಅಂದರೆ ಬೇರ್ಪಡಿಸಿದ್ರು ಸಗಣಿ ಗಂಜಲ ಅದೇ ಗಂಜಲದಿಂದ ದೇಸಿ ಆಕಳ ಗಂಜಲ ಮುಖ್ಯವಾಗಿ ಬೇರ್ಪಡಿಸಿದ್ರು ತೆಗೆದು ಕನಿಷ್ಠ 11 ಕಾಲ 2004-2016 ಬೇರೆ ಬೇರೆ ವಿಶೇಷವಾಗಿ ರೈತರು ತೋಟದಲ್ಲಾಗಿರ್ಬೋದು ಸಂಶೋಧನಾ ಕೇಂದ್ರಗಳಲ್ಲಿ ಎಷ್ಟು ಬೇಗ ತ್ಯಾಜ್ಯ ವಸ್ತುಗಳು ಕೊಳೆಯೋದಕ್ಕೆ ಯಾವ ರೀತಿಯ ನಾವು ಒಂದು ದ್ರಾವಣನ ಸಿದ್ಧಪಡಿಸಿ ಬಳಸಬೇಕು ಅನ್ನೋದು 11 ಕಾಲ ಅವರು ಸಿದ್ಧಪಡಿಸಿ 2016 ಬಿಡುಗಡೆ ಮಾಡಿದ್ರು. ಆ ವೇಸ್ಟ್ ಡಿಕಂಪೋಸರ್ ಬಾಟ್ಲ್ ಡಬ್ಬಿ ಬಂದು 20 ಅಷ್ಟೇ ಅದು. ಅದರಲ್ಲಿ ಕೆಳಭಾಗದಲ್ಲಿ ಕನ್ಸಾರ್ಷಿಯ ಅಂದರೆ ಒಂದು ಮೀಡಿಯಾ ಥರ ಸೂಕ್ಷ್ಮಣಜೀವಿಗಳ ಮಿಶ್ರಣನ ಇರುತ್ತೆ. ಇದನ್ನ ನಾವು ಯಾವ ರೀತಿ ತಯಾರಿಕೆ ಮಾಡೋದು ಅನ್ನೋದು ಇಲ್ಲಿ ಮುಖ್ಯವಾಗಿ ಫಸ್ಟ್ ತಿಳ್ಕೋಬೇಕು. ಇಲ್ಲಿ 200 ಡ್ರಮ್, 200 ಡ್ರಮ್ಗೆ 200 ನೀರು ತುಂಬಿಸ್ಬೇಕು. 200 ನೀರು ತುಂಬಿಸಿದ ನಂತರ 2 ಬೆಲ್ಲ, ವೇಸ್ಟ್ ಬೆಲ್ಲ ಆಗಿರ್ಬೋದು ಇಲ್ಲಾಂದರೆ ಯಾವುದೇ ರೀತಿಯ ರಾಸಾಯನಿಕ ಮುಕ್ತವಾಗಿರುವಂಥ ಬೆಲ್ಲನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಆ 200 ನೀರಲ್ಲಿ ಮಿಕ್ಸ್ ಮಾಡಬೇಕು. ನಂತರ ನಮ್ಮಲ್ಲೇ ಮನೇಲಿ ಇತ್ತು ಅಂದ್ರೆ ಒಂದ್ ಕೆಜಿ ಅಷ್ಟು ಕಡಲೆ ಇಟ್ಟು ಬೇಕಾದ್ರೆ ಬಳಸಬಹುದು, ಇಲ್ಲ ಅಂದ್ರೆ ನಡೆಯುತ್ತೆ. ಇಲ್ಲಿ ಮುಖ್ಯವಾಗಿ 200 ಲೀಟರ್ ಡ್ರಮ್ಗೆ 2 ಕೆಜಿ ಬೆಲ್ಲನ ಕ್ಲೀನಾಗಿ ಕುಟ್ಟಿ ಪುಡಿ ಮಾಡಿ ಒಂದು ಶುದ್ಧವಾಗಿರೋ ಕೋಲು, ಉದ್ದು ಶುದ್ಧವಾಗಿರೋ 200 ಲೀಟರ್ ಡ್ರಮ್ಮು ಕ್ಲೀನಾಗಿ ಇಡಿಸುವಂತ ಉದ್ದಕ್ಕಿರೋ ಒಂದು ಕೋಲನ್ನು ತಗೋಬೇಕು. ಯಾಕಂದ್ರೆ ಇಲ್ಲಿ ನಾವು ಶುದ್ಧವಾಗಿರೋ ಕೋಲ್ ಅಂತ ಯಾಕೆ ಹೇಳ್ತಿದ್ದೀವಿ ಅಂದರೆ, ಕೆಲವೊಮ್ಮೆ ಇವಾಗ ಬೇರೆ ಬೇರೆ ಇವಾಗ ಕೋಲಾರ, ಕೋಲಾರದಲ್ಲಿ ಟೊಮೊಟೊ ಹೆಚ್ಚಾಗಿ ಬೆಳೀತಾರೆ. ಟೊಮೊಟೊಗೆ ಸ್ಟೇಕಿಂಗ್ ಅಂತೇಳಿ ಉದ್ದಕ್ಕಿರ ಕಡ್ಡಿಗಳನ್ನ ಕೊಡ್ತಾರೆ. ಇವಾಗ ಅಂತ ಅಲ್ಲಿ ಟೊಮೊಟೊ ಬೆಳಿಬೇಕಾದ್ರೆ ಸುಮಾರು ಕೀಟನಾಶಕ ಸಿಂಪಡಣೆ ಎಲ್ಲ ಮಾಡಿರ್ತಾರೆ. ಇವಾಗ ನಾವೇನಾದ್ರೂ ನೇರವಾಗಿ ಅಂತ ಚೆನ್ನಾಗಿರೋ ಒಂದು ಅದು ಕೀಟನಾಶಕ ಬಿದ್ದಿರೋಂಥ ಕಡ್ಡಿ ತಗೊಂಡು ಈ ನೀರಲ್ಲಿ ನಾವು ಮಿಶ್ರಣ ಮಾಡಿದಾಗ ಅಲ್ಲಿ ಕೀಟನಾಶಕ ಮಿಕ್ಸ್ ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಅಂಥ ಸಮಯದಲ್ಲಿ ಏನಾದರೂ ನಾವು ವೇಸ್ಟ್ ಡಿಕಂಪೋಸಲ್ಲಿರುವಂಥ ಸೂಕ್ಷ್ಮಾಣುಜೀವಿಗಳನ್ನ ಆ ಡಬ್ಬಿಲಿ ಅಂದರೆ ಆ ಡ್ರಮ್ಮಲ್ಲಿ ಹಾಕಿದಾಗ ಇವು ಸತ್ತೋಗ ಸಾಧ್ಯತೆ ಅಂದರೆ ಸಾಯ ಸಾಧ್ಯತೆ ಜಾಸ್ತಿ ಇರ್ತವೆ ಸೂಕ್ಷ್ಮಾಣುಗಳು. ಅದಕ್ಕೆ ಶುದ್ಧವಾಗಿರೋ ಕೋಲು, ಯಾವುದೇ ರೀತಿಯ ಬಳಕೆಯಾಗಿರುವಂಥ ಒಂದು ಶುದ್ಧವಾಗಿರೋ ಕೋಲನ್ನು ತಗೊಂಡು 200 ಲೀಟರ್ ನೀರಲ್ಲಿ 2 ಕೆಜಿ ಬೆಲ್ಲ ಕ್ಲೀನಾಗಿ ಪುಟ್ಟಿ ಪುಡಿ ಮಾಡಿ ನಮ್ಮಲ್ಲೇ ಸಾಧ್ಯವಾದಷ್ಟು ಇದ್ದರೆ ಕಡಲೆ ಇಟ್ಟು 1 ಕೆಜಿಯಷ್ಟು ಮಿಶ್ರಣ ಮಾಡಿ ವೃತ್ತಾಕಾರವಾಗಿ ನಾವು ತಿರುಗಿಸ್ಬೇಕು. ಈ ರೀತಿ ವೃತ್ತಾಕಾರವಾಗಿ ಪ್ರತಿದಿನ ಬೆಳಗ್ಗೆ ಎಲ್ಲ ಸಂಜೆ ನೆರಳಲ್ಲಿರೋ ಜಾಗದಲ್ಲಿ ಡ್ರಮ್ ಇಟ್ಟು ತಿರುಗಿಸ್ತಾ ಇದ್ರೆ 7 ದಿನಕ್ಕೆ ನಮಗೆ ತಿಳಿ ಮಜ್ಜಿಗೆ ರೀತಿಯ ವಾಸನೆ ನಮಗೆ ಬರೋದನ್ನು ನಾವು ಕಾಣ್ಬೋದು. ತಿಳಿ ಮಜ್ಜಿಗೆ ಸ್ಮೆಲ್ ವಾಸನೆ ಯಾವಾಗ ಬರುತ್ತೆ, ಅಲ್ಲಿ ಸೂಕ್ಷ್ಮಾಣುಜೀವಿಗಳು ಉತ್ಪಾದನೆ ಆಗಿ ವೃದ್ಧಿ ಆಗಿದ್ದಾವೆ ಅಂತ. ಅಂದರೆ ಆ 20 ಲೀಟ್ರ್ ಅಂದರೆ 20 ಗ್ರಾಮ್ ಡಬ್ಬಿಲಿ ಏನು ಸೂಕ್ಷ್ಮಾಣುಜೀವಿಗಳ ಒಂದು ಕನ್ಸರ್ಷಿಯಂ ಮೀಡಿಯಾ ಇತ್ತು, ಅದು 200 ಲೀಟರ್ ನೀರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ವೃದ್ಧಿಯಾಗಿದ್ದಾವೆ. ಪ್ಲಸ್ 7 ದಿನಕ್ಕೆ ಅದು ಬಳಸೋದಕ್ಕೆ ರೆಡಿಯಾಗಿದೆ ಅನ್ನೋದು ನಮಗೆ ಕಂಡುಬರುತ್ತೆ. ಅಂದರೆ ಇಲ್ಲಿ ರೈತರುಗಳು ನೆರಳಲ್ಲಿ ಇಟ್ಟು ಆ ಡ್ರಮ್ ಒಳಗಡೆ ಏನು ಬೀಳ್ದಂಗೆ ಮೇಲೆ ತೆಳುವಾಗಿರೋ ಬಟ್ಟೆ ಹಾಕಿ ಪ್ರತಿದಿನ ಬೆಳಿಗ್ಗೆ ಎಲ್ಲ ಸಂಜೆ ವೃತ್ತಾಕಾರವಾಗಿ ತಿರುಗಿಸ್ತಿದ್ರೆ 7 ದಿನಕ್ಕೆ ತಿಳಿ ಮಜ್ಜಿಗೆ ರೀತಿ ಏನು ದ್ರಾವಣ ರೆಡಿಯಾಗುತ್ತಲ್ಲ ಅದು ವೇಸ್ಟ್ ಡಿಕಂಪೋಸ್ ದ್ರಾವಣ, ಸಿದ್ಧವಾಗಿರುವಂಥ ದ್ರಾವಣ. ಈ 7 ದಿನಕ್ಕೆ ರೆಡಿಯಾದಂಥ ದ್ರಾವಣನ ನಾವಿಲ್ಲಿ ಒಂದು ಯಾವುದೇ ರೀತಿಯ ಕೃಷಿ ತ್ಯಾಜ್ಯ ವಸ್ತುಗಳನ್ನ ಕೊಳಸೋದಕ್ಕೆ ಬಳಸ್ಬೋದು. ರೇಷ್ಮೆ ಕೃಷಿನೇ ಅಂತಲ್ಲ, ಯಾವುದೇ ಇರ್ಬೋದು, ಸೊಪ್ಪು ಇರ್ಬೋದು, ಸದೆ ಇರ್ಬೋದು. ಇವಾಗ ನಾವು ಸಾಮಾನ್ಯವಾಗಿ ನೀವು ನೋಡ್ತಾ ಇದ್ದೀರಾ ಇವಾಗ ಬೇರೆ ಬೇರೆ ಪ್ರದೇಶದಲ್ಲಿ ಇವಾಗ ಅಡಿಕೆ ಬೆಳೀತಾರೆ. ಅಡಿಕೆ ಬೆಳೆಯುವಂಥ ಜಾಗದಲ್ಲಿ ನಮಗೆ ಮುಖ್ಯವಾಗಿ ಅಡಿಕೆ ಗೋಡ್ ತಾಣ್ತಾರೆ ಅಷ್ಟೇ, ಆ ಮೇಲಿರೋ ಸಿಪ್ಪೆ ಎಲ್ಲ ತಾಂಡಿಗೆ ರೋಡಿಗೆ ಸುರಿಯೋದು, ಬೇರೆ ಬೇರೆ ಕಡೆ ಡಂಪ್ ಮಾಡಿ ಬೆಂಕಿ ಇಟ್ಟು ಸುಟ್ಟಾಕ್ಬಿಡ್ತಾರೆ, ದುರುಪಯೋಗ ಮಾಡಿಬಿಡ್ತಾರೆ, ಅದನ್ನ ಯಾವುದೇ ರೀತಿ ಬಳಸ್ಕೊಳ್ಳೋದಿಲ್ಲ. ಇವಾಗ ಕೋಲಾರ ಅಂತ ಭಾಗದಲ್ಲಿ ಟೊಮೆಟೊ ಹೆಚ್ಚಾಗಿ ಬೆಳೀತಾರೆ. ಟೊಮೆಟೊ ಕಿತ್ತಾದ್ಮೇಲೆ ಏನು ತ್ಯಾಜ್ಯ ವಸ್ತು ಬಳ್ಳಿಗಳು ಇರ್ತಾವಲ್ಲ ಅಂಥವನ್ನ ನಾವು ಈ ವೇಸ್ಟ್ ಡಿಕಂಪೋಸರ್ ಬಳಸಿ ಉತ್ತಮ ಗುಣಮಟ್ಟದ ಒಂದು ಗೊಬ್ಬರ ಮಾಡ್ಬೋದು. ವಿಶೇಷವಾಗಿ ಹಿಪ್ಮೇಳೆ ಅಂದ್ರೆ ರೇಷ್ಮೆ ಹುಳು ಸಾಕಾಣಿಕೆ ನಂತರ ಹಾಸಿಗೆ ಕಸ ಸಿಗುತ್ತಲ್ಲ, ಹಾಸಿಗೆ ಕಸದಲ್ಲಿ ಯಥೇಚ್ಛವಾಗಿ ನಮ್ಮ ಮಣ್ಣಿಗೆ ಬೇಕಾಗಿರುವಂಥ ಸೂಕ್ಷ್ಮಾಣುಜೀವಿಗಳು ಅಂದರೆ ಅಂದರೆ ಪೋಷಕಾಂಶಗಳು ಅದರಲ್ಲಿ ಇರ್ತವೆ, ಅವನ್ನ ನಾವು ಸರಿಯಾಗಿ ಕತ್ತರಿಸಿ ಬಳಸಿದಾಗ ನಾವು ಒಂದು ಗೊಬ್ಬರ ತಯಾರಿಕೆಗೆ ಹೆಚ್ಚು ಸೂಕ್ತವಾಗಿ ಮಾಡ್ಕೋಬೋದು. ಇಲ್ಲೇನಂದ್ರೆ ಯಾವುದೇ ತ್ಯಾಜ್ಯ ವಸ್ತುಗಳನ್ನ ನಾವು ಇಲ್ಲಿ ಮರುಬಳಕೆ ಮಾಡ್ಕೊಂಡು ಈ ವೇಸ್ಟ್ ಡಿಕಂಪೋಸರ್ 7 ದಿನಕ್ಕೆ ರೆಡಿಯಾಗಿರುತ್ತಲ್ಲ ಆ ದ್ರಾವಣ ಬಳಸಿ ನಾವು ಗೊಬ್ಬರ ಮಾಡೋದು. ಇದನ್ನು ಯಾವ ರೀತಿ ಮಾಡಬೇಕು ಅಂದರೆ ಸಾಮಾನ್ಯವಾಗಿ ನಮ್ಮ ಹೊಲದಲ್ಲಿ ನಮ್ಮ ಇವಾಗ ಹೊರಗಡೆ ಎಲ್ಲೂ ಮಾಡೋದಕ್ಕೆ ಹೋಗೋದು ಬೇಡ, ನಮ್ಮ ಜಮೀನಿನಲ್ಲೇ ನೆರಳಿರುವಂಥ ಜಾಗದಲ್ಲಿ ಕನಿಷ್ಠ ಅಂದ್ರೆ 1 20 ಮೀಟರ್ ಉದ್ದ, 1 5 ಮೀಟರ್ ಅಗಲ, 1 ರಿಂದ 1.5 ಮೀಟರ್ ಆಳದ ಒಂದು ಗುಂಡಿ ತೆಗೆದುಬಿಡೋದು. ಗುಂಡಿ ತೆಗೆದು ನಮ್ಮಲ್ಲೇ ಸ್ಥಳೀಯವಾಗಿ ಯಾವುದೇ ತ್ಯಾಜ್ಯ ವಸ್ತುನ ಆಗಿರ್ಬೋದು ಅದನ್ನು ತುಂಬಿ ಒಂದು ಲೇಯರ್ ತುಂಬಿದ ನಂತರ ಇಲ್ಲಿ 200 ಲೀಟರ್ ಡ್ರಮ್ಮಲ್ಲಿ ಏನು 7 ದಿನದ್ದು ದ್ರಾವಣ ವೇಸ್ಟ್ ಡಿಕಂಪೋಸರ್ ರೆಡಿಯಾಗಿರುತ್ತಲ್ಲ ಅದನ್ನ ಒಂದು ಲೇಯರ್ ಮೇಲೆ ಚಿಮುಕಿಸ್ಬೇಕು, ಚಿಮುಕಿಸಿ ಮಿಕ್ಸ್ ಮಾಡಬೇಕು. ಅದ್ರ ಮೇಲೆ ಒಂದು ಸ್ವಲ್ಪ ಸಗಣಿ ಗಂಜಲ ಅದನ್ನು ಚಿಮುಕಿಸ್ಬೇಕು, ಅದ್ರ ಮೇಲೆ ಮತ್ತೆ ತ್ಯಾಜ್ಯ ವಸ್ತುನ ಮತ್ತೆ ಹರಡಬೇಕು. ಅದೇ ರೀತಿ ಈ ವೇಸ್ಟ್ ಡಿಕಂಪೋಸರ್ ಇರುವ ದ್ರಾವಣನ ತುಂಬಿಸೋದ್ರಿಂದ ನಮಗೆ 25 ದಿನಗಳಿಗೊಮ್ಮೆ ತಿರುವಾಗ್ತಾ 60% ತೇವಾಂಶನ ನಾವು ನಿರ್ವಹಣೆ ಮಾಡಿದ್ರೆ ನಮಗೆ ಕನಿಷ್ಠ ಅಂದ್ರೂ 2-3 ತಿಂಗಳಲ್ಲಿ ಗುಣಮಟ್ಟದ ಒಂದು ಗೊಬ್ಬರ ರೆಡಿಯಾಗಿರೋದನ್ನು ನಾವು ಕಣ್ಣಾರೆ ಮಾಡಿದ್ವಿ. ಯಾಕಂದರೆ ರೇಷ್ಮೆ ಕೃಷಿಯಲ್ಲಿ ಏನು ಹಿಪ್ಪನೇಳೆ ಕಡ್ಡಿ ಇದೆಯಲ್ಲ ಅದು ಗಟ್ಟಿ ಹಾರ್ಡ್ ವುಡ್ ಅಂತ ಕರಿತೀವಿ, ಅಂಥ ಗಟ್ಟಿ ಪದಾರ್ಥನೇ ನಮಗೆ 3 ತಿಂಗಳಿಗೆ ಒಳ್ಳೆ ಗುಣಮಟ್ಟದ ಕುರಿ ಗೊಬ್ಬರ ಥರ ಪುಡಿಪುಡಿಯಾಗಿ ಇರೋದನ್ನು ನಾವು ನೋಡಿದ್ದೀವಿ. ಯಾಕಂದರೆ ಇಲ್ಲಿ ಕಡ್ಡಿನ ಹಾಕಿದ್ರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಅದನ್ನು ನಾವು ಚಾಪಿಂಗ್ ಮಿಷಿನ್ನಲ್ಲಿ ಕತ್ತರಿಸಿ ಪಿಟ್ಟಲ್ಲಿ ಗುಂಡಿಲಿ ಹಾಕಿ ಆ ಗುಂಡಿಗೆ ಈ ವೇಸ್ಟ್ ಡಿಕಂಪೋಸರ್ ದ್ರಾವಣನ ಮಿಶ್ರಣ ಮಾಡೋದ್ರ ಜೊತೆ 60% ತೇವಾಂಶ ಇರಂಗೆ ನಾವು ನೋಡ್ಕೋಬೇಕು. ನೀರು ಹಾಕಬೇಕಾಗ್ತದೆ, ನೀರು ಹಾಕ್ತಾ 60% ತೇವಾಂಶ ಇರಂಗೆ ನೀರು ಹಾಕ್ತಾ ಇರಬೇಕು. ಕನಿಷ್ಠ ಅಂದ್ರೂ 25 ದಿನಕ್ಕೊಂದ್ಸಲಿ ತಿರುವಾಗ್ತಾ ಇರಬೇಕು. ಈ ರೀತಿ ಮಾಡಿದಾಗ ನಮಗೆ 85-90 ದಿನಕ್ಕೆ ಒಂದು ಗುಣಮಟ್ಟದ ಕಾಂಪೋಸ್ಟ್ ಉತ್ಪಾದನೆ ಮಾಡಿರೋದು ನೋಡಿರೋದು. ಇದು ಜೊತೆ ಇದು ರೇಷ್ಮೆಗಾಯ್ತು, ಬೇರೆ ತ್ಯಾಜ್ಯ ವಸ್ತುಗಳಿರ್ತವೆ ಈ ಕಸ ಕಡ್ಡಿ ತರಗೆಲ್ಲ ಇಂಥವಾದ್ರೆ ಒಂದು ತಿಂಗಳಲ್ಲೇ ಗೊಬ್ಬರ ಕೊಳ್ತೋಗ್ಬಿಡುತ್ತೆ, ರೆಡಿ ಆಗ್ತದೆ. ಒಂದು ತಿಂಗಳಲ್ಲೇನೆ ಕಳ್ತಿರುವ ಗೊಬ್ಬರನ ನಾವು ಬಳಕೆಗೆ ಸಿದ್ಧವಾಗಿ ಮಾಡ್ಕೋಬಹುದು. ಒಂದು ಮೂಲದ ಪ್ರಕಾರ ಹೇಳ್ತದೆ, ಈಗ ಕೊಟ್ಟಿಗೆಯಲ್ಲಿರುವಂತಹ ಶಗಣಿ ಗೊಬ್ಬರನು ಕೂಡ ಈಗ ಗಿಡಗಳ ಬಳಕೆಗೆ ಸೂಕ್ತ ಆಗಬೇಕಂದ್ರೆ ಅದಕ್ಕೆ ಟೈಮ್ ತಗೋತದೆ, ಕನಿಷ್ಠ ಒಂದು 45 ಜಾಸ್ತಿ ದಿನ ಬೇಕಾಗ್ತದೆ. ಆದ್ರೆ ಏನು ಈಗ ನೀವು ವೇಸ್ಟ್ ಡಿಕಂಪೋಸ್ ಇಂದ ಏನ್ ಮಾಡ್ತಾ ಇದ್ದೀರಲ್ಲ, ಅದು ಕೇವಲ 20-25 ದಿನಕ್ಕೆ ನಿಮ್ದು ಬಳಕೆಗೆ ಬಂದ್ಬಿಡ್ತದೆ. ನೀವು ಹೇಳಿದ್ದು ತುಂಬಾ ಕರೆಕ್ಟ್ ಆಗಿದೆ, ಸರಿ ಇದು. ಯಾಕಂದ್ರೆ ಪ್ರತಿದಿನ ಏನು ಕೊಟ್ಟಿಗೆಗೆ ಸಹ ತಾಂಡೋಗಿ ನಾವು ಒಂದು ಪಿಟ್ಟಲ್ಲಿ ಹಾಕಿ ವರ್ಷಕ್ಕೊಂದ್ಸಲಿ ತಾಂಡೋಗಿ ಅವರು ರೈತರು ಜಮೀನಿಗೆ ಕೊಡ್ತಾರೆ, ಆ ರೀತಿ ಗೊಬ್ಬರ ಒಂದು ವರ್ಷಕ್ಕೆ ತಾಂಡೋಗಿ ಹಾಕೋಬರಲು ಅಂತ ಪಿಟ್ಟಲ್ಲಿ ನಾವು ಈ ವೇಸ್ಟ್ ಡಿಕಂಪೋಸ್ ದ್ರಾವಣ ನಾವು ಬಳಸಿದ್ವಿ ಅಂದ್ರೆ ನಮಗೆ ಒಂದು ತಿಂಗಳಲ್ಲೇನೆ ಎಷ್ಟು ಅಲ್ಲಿ ತ್ಯಾಜ್ಯ ವಸ್ತು ಇರುತ್ತೆ ಒಂದು ತಿಂಗಳಲ್ಲೇನೆ ಉತ್ತಮವಾಗಿ ಕಳಿತು ಒಳ್ಳೆ ಗೊಬ್ಬರ ನಾವು ಭೂಮಿಗಳಿಗೆ ಅಂದ್ರೆ ನಮ್ಮ ಜಮೀನುಗಳಿಗೆ ಬಳಸ್ಕೋಬಹುದು. ಅಂದ್ರೆ ಬೆಳೆವಾರು, ಇವಾಗ ನಾವು ಒಂದು ಬೆಳೆ ಮಾಡಬೇಕು ಅಂತ ಇರ್ತೀವಿ, ಆ ಬೆಳೆಗೆ ಎಷ್ಟು ಟನ್ನು ಕೊಡಕೆ ಗೊಬ್ಬರ ಬೇಕಾಗುತ್ತೆ ಅನ್ನೋದನ್ನ ತಿಳ್ಕೊಂಡು ನಾವು ಈ ರೀತಿಯಾಗಿ ಮಾಡ್ಕೊಂಡಾಗ ಕಡಿಮೆ ಅವಧಿಯಲ್ಲೇನೆ ಒಂದು ಗುಣಮಟ್ಟದ ಗೊಬ್ಬರನ ನಾವು ಇಲ್ಲಿ ಉತ್ಪಾದನೆ ಮಾಡಬಹುದು. ಎರಡನೇದು ಈ ವೇಸ್ಟ್ ಡಿಕಂಪೋಸರ್ ದ್ರಾವಣ ಇದೆಯಲ್ಲ 80% ಬಳಸಬೇಕು. ಇನ್ನಿಪ್ಪತ್ತು ಭಾಗ ಆ ತಳದಲ್ಲೇ ಇರೋಂತ ಡ್ರಮ್ಮಲ್ಲಿ ತಳದಲ್ಲೇ ಬಿಟ್ಟು ಅದಕ್ಕೆ ಮತ್ತೆ 80% ನೀರಾಕಿ ಮತ್ತೆ 2 kg ಬೆಲ್ಲ ಮಿಕ್ಸ್ ಮಾಡಿ 1 kg ಕಡಲೆಟ್ ಹಾಕಿ ಶುದ್ಧವಾದ ಕೋಲಿಂದ ಮತ್ತೆ ಒಂದು ವಾರ ತಿರುಗಿಸ್ತಾ ಇದ್ರೆ ಮತ್ತೆ 7 ವೃದ್ಧಿ ಆಗುತ್ತೆ. ಅಂದ್ರೆ ಒಂದು ವೇಸ್ಟ್ ಡಿಕಂಪೋಸರ್ ಬಾಟ್ಲಿಂದ ನಾವು ಕನಿಷ್ಠ ಅಂದ್ರೂ 4-5 ಬಾರಿ ಈ ದ್ರಾವಣನ ಸಿದ್ಧಪಡಿಸ್ಬೋದು. ಅಂದ್ರೆ ಕನಿಷ್ಠ ಒಂದು ಬಾಟ್ಲಿಂದ ನಾವು 100 ಟನ್ನಷ್ಟು ತ್ಯಾಜ್ಯ ವಸ್ತುಗಳನ್ನ ಕೊಳಿಸ್ಬೋದು, ಅಷ್ಟು ತಯಾರಿ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಲ್ಲಿ ದ್ರಾವಣದಲ್ಲಿ ಸೂಕ್ಷ್ಮಣಜೀವಿಗಳ ಇದ್ದೇ ಇರುತ್ತೆ, ಅದಕ್ಕೆ ಮತ್ತೆ ನಾವು ನೀರು ಹಾಕ್ಬೇಕು, ಬೆಲ್ಲ ಹಾಕ್ಬೇಕು, ಕಡಲೆಟ್ ಹಾಕ್ಬೇಕು, ತಿರುಗಿಸ್ತಾ ಇದ್ರೆ ವೃದ್ಧಿ ಆಗ್ತಿರುತ್ತೆ, ಮೊಸರು ಎಪ್ಪಿದ್ದಂಗ. ಅದು ಮತ್ತೆ ನೀವು ಅಲ್ಲಿ ಮರುಬಳಕೆ ಮಾಡ್ಕೋಬಹುದು, ಮರುಬಳಕೆ ವೇಸ್ಟ್ ಡಿಕಂಪೋಸರ್. ಸೂಕ್ಷ್ಮಾಣು ಜೀವಿಗಳ ಉತ್ಪಾದನೆ ಹೆಚ್ಚಾಗ್ತಾನೆ ಹೋಗ್ತದೆ, ಹೇಗೆ ಉಪಯೋಗ ಮಾಡ್ಕೋತಾ ಹೋದ್ರೆ ಡ್ರಮ್ ಅಲ್ಲಿ ಯಾವ ರೀತಿ ನಾವು ಬಳಸ್ಕೊಂತಿರ್ತೀವೋ ಹಂಗೆ ಉತ್ಪಾದನೆ ಆಗ್ತಾ ಇರುತ್ತೆ. ಅದು ನಮ್ಗೆ ಜಾಸ್ತಿ ದಿನ ಆದ್ಮೇಲೆ ಕೆಟ್ಟ ಸ್ಮೆಲ್ ಬರ್ತಾ ಇದ್ದಾನೆ, ಅಂದ್ರೆ ಸೂಕ್ಷ್ಮಾಣು ಜೀವಿಗಳು ಆಲ್ರೆಡಿ ಇದಾಗಿದೆ ಅಂತೇಳಿ ಚೇಂಜ್ ಮಾಡಿ ಬೇರೆ ಹೊಸದಾಗಿ ಹೊಸ ವೇಸ್ಟ್ ಡಿಕಂಪೋಸರ್ ಬಾಟ್ಲನ್ನ ಮತ್ತೆ ಡ್ರಮ್ಮಿಗೆ ಬಳಸಿದಾಗ ಈ ರೀತಿಯಾಗಿ ಒಂದು ವೇಸ್ಟ್ ಡಿಕಂಪೋಸರ್ ಬಾಟ್ಲಿಂದ ನಾವು ಕನಿಷ್ಠ ಅಂದ್ರೂ 100 ಟನ್ನಷ್ಟು, ಅಂದ್ರೆ ಸಂಶೋಧನೆಗಳ ಅಧ್ಯಯನ ಹೇಳ್ತವೆ ಅದು 1,00,000 ಟನ್ನಷ್ಟು ಮಾಡಿದೀವಿ ಅಂತ. ಬಟ್ ನಾವು ಕನಿಷ್ಠವಾಗಿ, ಯಾಕಂದ್ರೆ ನಾವು ಸ್ಥಳೀಯವಾಗಿ ಮಾಡಿರೋ ಪ್ರಕಾರ 100 ಟನ್ ಈ ತ್ಯಾಜ್ಯ ವಸ್ತುಗಳನ್ನ ಆರಾಮಾಗಿ ನಾವು ಕಡಿಮೆ ಅವಧಿಯಲ್ಲಿ ಕೊಳಿಸ್ಬೋದು. ಈ ರೀತಿಯಾಗಿ ವೇಸ್ಟ್ ಡಿಕಂಪೋಸರ್ನ ಪ್ರತಿಯೊಬ್ಬರು ರೈತರು ಕಡ್ಡಾಯವಾಗಿ ಬಳಕೆ ಮಾಡೋದ್ರ ಮುಖಾಂತರ ಸ್ಥಳೀಯವಾಗಿ ಏನು ತ್ಯಾಜ್ಯ ವಸ್ತು ಸಿಗ್ತವೆ ಆ ತ್ಯಾಜ್ಯ ವಸ್ತುಗಳನ್ನ ಮರುಬಳಕೆ ಮಾಡ್ಕೋಬೇಕಷ್ಟೇ. ಯಾಕಂದ್ರೆ ನಮಗೆ ಏನು ತ್ಯಾಜ್ಯ ಅಂತ ಹೇಳ್ತೀವಲ್ಲ ಅವೇ ಬಂಗಾರ, ಯಾಕಂದ್ರೆ ಅದರಲ್ಲಿ ಎಲ್ಲ ರೀತಿಯ ಸೂಕ್ಷ್ಮ ಅಂದರೆ ಪೋಷಕಾಂಶಗಳು ಇರ್ತವೆ, ಅದನ್ನು ಸರಿಯಾಗಿ ತಾಂತ್ರಿಕತೆ ಅಳವಡಿಸ್ಕೊಂಡು ಬಳಸ್ಕೊಂಡಾಗ್ಲೇ ಅದು ನಮಗೆ ಬಂಗಾರ ಅಂತ ಅನ್ಸೋದು. ಯಾಕಂದ್ರೆ ಇವಾಗ ಈ ನಮಗೆ ಎಷ್ಟೇ ಖರ್ಚಿದ್ರು ದುಡ್ಡು ಕೊಟ್ಟು ನಾವು ಎಲ್ಲ ರೀತಿಯ ರಸಗೊಬ್ಬರ ಕೊಡುಗೆ ಗೊಬ್ಬರ ತಗೊಬರ್ತೀವಿ ಅಂದ್ರೂ ಖರ್ಚು ಜಾಸ್ತಿ ಆಗುತ್ತೆ, ಸಮಯ ಹೆಚ್ಚಾಗುತ್ತೆ ಹೊರತು ಸಮಯಕ್ಕೆ ಸಹಿತ ಸಿಗೋದಿಲ್ಲ. ಮೊದಲನೇದಾಗಿ ಇತ್ತೀಚಿನ ದಿನಗಳಲ್ಲಿ ಮುಖ್ಯವಾಗಿ ನಾವು ಮಣ್ಣಿನ ಫಲವತ್ತತೆಗೆ ಹೆಚ್ಚಿನ ಆದ್ಯತೆ ಕೊಡಲೇಬೇಕಾಗಿರೋ ಪರಿಸ್ಥಿತಿ ಬಂದಿರೋದ್ರಿಂದ ಪ್ರತಿಯೊಬ್ಬರು ರೈತರು ವೇಸ್ಟ್ ಡಿಕಂಪೋಸರ್ನ ಬಳಸ್ಬೋದು. ಇದ್ರ ಜೊತೆ ಕೃಷಿ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರ ಬೆಂಗಳೂರು ಅಂದರೆ ಸ್ಥಳೀಯವಾಗಿ ಅಂದರೆ ಯಾವುದೇ ಕೃಷಿ ವಿಶ್ವವಿದ್ಯಾಲಯ ಆಗಿರಲಿ ಮುಖ್ಯ ಆವರಣಕ್ಕೆ ಹೋಗಿ ಅಲ್ಲಿ ಎಲ್ಲ ರೀತಿಯ ಒಂದು ಸೂಕ್ಷ್ಮಾಣುಜೀವಿಗಳು ಲಭ್ಯತೆ ಇದೆ, ವಿಶೇಷವಾಗಿ ಕಸ ಕಡ್ಡಿ ಕೊಳಿಸೋದಕ್ಕೆ ಗೊಬ್ಬರ ಆಗಿರ್ಬೋದು. ಈಗ ತಾವೇನು ಹೇಳಿದ್ರಲ್ಲ, ಗಜಿಯಾಬಾದ್ ವಿಶ್ವವಿದ್ಯಾಲಯದ ವತಿಯಿಂದ ವಿಜ್ಞಾನಿಗಳ ತಂಡ ಕಂಡುಹಿಡಿದಂತ ಈ ಒಂದು ಸೂಕ್ಷ್ಮಾಣು ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಗಜಿಯಾಬಾದ್, ನಿಜವಾಗೂ ಇದು ನಮ್ಮ ರೈತ ಬಾಂಧವರಿಗೆ ವರದಾನ ಅಂತ ಹೇಳಬೇಕು. ಎಲ್ಲ ಕೃಷಿಗೂ ಇದು ತುಂಬಾ ಉಪಯುಕ್ತವಾದ ಸೂಕ್ತವಾದ ಗೊಬ್ಬರ. ಕೆಲವೊಬ್ಬರಿಗೆ ಈಗ ಇವತ್ತು ಗೋವಿನ ಸಂತತಿ ಕಡಿಮೆ ಇದೆ, ಗೋವು ಸಾಕಾಣಿಕೆ ತುಂಬಾ ಕಷ್ಟ ಆಗಿದೆ, ಗೋವು ಸಾಕ್ತಿದ್ದವರಿಗೂ ಕೂಡ ಕೊಟ್ಟಿಗೆ ಗೊಬ್ಬರದಂತಾನೆ ಗೊಬ್ಬರನ ತಮ್ಮನೇಲಿ ಮಾಡ್ಕೋಬಹುದಲ್ಲ ಇಂಥ ಒಂದು ಸೂಕ್ಷ್ಮಾಣು ಜೀವಿಗಳ ಗೊಬ್ಬರದ. ಯಾಕಂದ್ರೆ ಕೊಟ್ಟಿಗೆ ಗೊಬ್ಬರ ಇದೇ ಅದು ಪ್ರತಿರೂಪ, ಅದು ಅವ್ರು ಕಂಡ ವಿಜ್ಞಾನಿಗಳು ಕಂಡುಹಿಡಿದಂತ ಒಂದು ಸೂಕ್ಷ್ಮಾಣು ಜೀವಿ ಒಂದು ಆ ಕಾಂಪೋಸ್ಟ್ ಇದೆಯಲ್ಲ ಅದು ಕೊಟ್ಟಿಗೆ ಗೊಬ್ಬರ ಶಗಣಿ ಗೊಬ್ಬರ ರೀತಿನೇ ಇರೋಂತ ಒಂದು ಗೊಬ್ಬರ. ಹೌದು ಸರ್, 100% ನೀವು ಹೇಳ್ತಿರೋದು ಆ ಒಂದು ನಿಟ್ಟಲ್ಲೇ ಇದು ಎಲ್ಲಾ ಕಡೆ. ಸರ್, ರೈತ ಬಾಂಧವರಿಗೆ ಇದು ತಮ್ಮ ಕೃಷಿ ವಿಶ್ವವಿದ್ಯಾಲಯದ ವತಿಯಿಂದ ಪೂರೈಕೆ ಆಗ್ತದ ಇದು? ಸರ್, ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರೇ ಸ್ಥಳೀಯವಾಗಿ ಅವ್ರದೇ ಆದಂತಹ ಕೆಲವೊಂದು ಸೂಕ್ಷ್ಮ ಜೀವಿಗಳನ್ನ ಕೊಡಿಸುವಂತ ಸೂಕ್ಷ್ಮ ಕನ್ಸಾರ್ಶಿ ಅಂತಾನೆ ಕೊಡ್ತಾ ಇದ್ದಾರೆ. ಇದು ವೇಸ್ಟ್ ಡಿಕಂಪೋಸರ್, ಇದು ಹಲವಾರು ಇವಾಗ ಏನು ರೈತ ಉತ್ಪಾದಕ ಸಂಸ್ಥೆ ಇದಾವಲ್ಲ ಅವು ನೇರವಾಗಿ ಗಜಿಯಾಬಾದ್ ಇಂದ ತರಿಸ್ಕೊಂಡು ರೈತರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ. ಅದು ಹೆಚ್ಚಿನ ಬೆಲೆ ಏನಿಲ್ಲ, ಅದು 20-40 ರೂಪಾಯಿ ಅಷ್ಟೇ ಮ್ಯಾಕ್ಸಿಮಮ್ ಅಂದ್ರೆ, ₹50 ಆ ಕನ್ಸಾರ್ಶಿಯ. ಇನ್ನೊಂದು ಅದರಲ್ಲೇ ಲಿಕ್ವಿಡ್ ಬರ್ತಾ ಇದೆ, ಅದು ಒಂದ್ ಬಾಟ್ಲು ಬಂದು ₹150. ಇವಾಗ ಎಲ್ಲಾ ಭಾಗದಲ್ಲೂ ಎಲ್ಲಾ ತಾಲೂಕುಗಳಲ್ಲೂ ರೈತ ಉತ್ಪಾದಕ ಸಂಸ್ಥೆಗಳು ಬೆಳೆವಾರು ಇದಾವೆ, ಬಳಸ್ತಾರೆ ಅದನ್ನ. ಆಗ ಅವರು ಅದನ್ನ ಖರೀದಿ ಮಾಡಿ ಅದನ್ನ ರೈತರಿಗೆ ವಿಶೇಷವಾಗಿ ಕಡಿಮೆ ರೇಟ್ಗೆ ಕೊಡ್ತಾ ಇದಾರೆ. ಯಾಕಂದ್ರೆ ಇವಾಗ ಒಬ್ಬೊಬ್ರಿಗೆ ರೈತರಿಗೆ ಅದೇ ಅವರೂರಿಂದ ಇವಾಗ ಮುಖ್ಯ ಕೇಂದ್ರ ಸ್ಥಾನ ಅಂದ್ರೆ ಅಲ್ಲಿ ಬೆಂಗಳೂರು ಜಿಕೆ ವಿಕೆ ಅಂದ್ರೆ ಬರೋದಕ್ಕಾಗೋದಿಲ್ಲ. ಹೌದು, ಅದೇ ರೈತ ಉತ್ಪಾದಕ ಸಂಸ್ಥೆಯಲ್ಲಿ ಅವ್ರದ್ದೇ ಔಟ್ಲೆಟ್ ಇರುತ್ತೆ. ಕೃಷಿ ವಿಜ್ಞಾನ ಕೇಂದ್ರ, ನಾವು ಕೃಷಿ ವಿಜ್ಞಾನ ಕೇಂದ್ರ ಕೋಲಾರದಿಂದ ಕಂಟಿನ್ಯೂಸ್ ಆಗಿ 2016-17 ಈ ವೇಸ್ಟ್ ಡಿಕಂಪೋಸರ್ ಬಾಟ್ಲ್ ಅನ್ನ ತರಿಸಿ ಸಪ್ಲೈ ಮಾಡ್ತಿದೀವಿ ಈಗ್ಲೂ. ಅಂದ್ರೆ ಮುಂಚೆ ಸಿದ್ದಿ ಬಯೋ ಅಂತ ಹೇಳಿ ತುಮಕೂರಲ್ಲೇನೆ ಆ ಒಂದು ವೇಸ್ಟ್ ಡಿಕಂಪೋಸರ್ ಅವರು ಸಿದ್ಧಪಡಿಸಿ ಎಲ್ಲಾ ಸಪ್ಲೈ ಮಾಡ್ತಾ ಇದ್ರು. ಇತ್ತೀಚೆಗೆ ಅಲ್ಲಿ ಕ್ಲೋಸ್ ಆಗಿದೆ. ಬಟ್ ಏನಂದ್ರೆ ನಾವು ಎಲ್ಲೆಲ್ಲಿ ಲಭ್ಯತೆ ಇದೆ ಅಲ್ಲಿಂದ ತರಿಸ್ತಾ ಇದೀವಿ. ಇವಾಗ ನೇರವಾಗಿ ಗಜಿಯಾಬಾದ್ಗೂ ಇವಾಗೆಲ್ಲ ಆನ್ಲೈನ್ ಅಲ್ಲೇ ತರಿಸ್ಕೋಬಹುದು. ಪ್ರತಿಯೊಬ್ಬರು ರೈತರು ಆನ್ಲೈನ್ ಅಲ್ಲೂ ವೇಸ್ಟ್ ಡಿಕಂಪೋಸ್ ತರಿಸ್ಕೋಬಹುದು. NCOF ಗಜಿಯಾಬಾದ್, ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಏನಿದೆ ಅಲ್ಲಿ ಲಾಗಿನ್ ಆಗಿ ಅಲ್ಲಿ ಹೋಗಿ ಸಿಗುತ್ತೆ, ಅಲ್ಲಿಂದ ತರಿಸ್ಕೋಬಹುದು. ಇಲ್ಲಾಂದ್ರೆ ಇವಾಗ ರೈತ ಉತ್ಪಾದಕ ಸಂಸ್ಥೆಗಳಲ್ಲಿ ಅಲ್ಲೂ ಅವೇರ್ನೆಸ್ ಬಂದಿದೆ. ಅವೇರ್ನೆಸ್ ಅಂತೂ ಯಾಕಂದ್ರೆ ರೈತರುಗಳು ಒಂದ್ಸಲಿ ಬಳಸಿದ ಮೇಲೆ ಹುಡುಕ ಬರ್ತಾರೆ, ಯಾಕಂದ್ರೆ ಚೀಪ್ ಅಂಡ್ ಬೆಸ್ಟ್, ಕಡಿಮೆ ಕಡಿಮೆ. ಮತ್ ನೀವು ಕೊಟ್ಟಿಗೆ ಗೊಬ್ಬರ ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ಒಂದು ಇದು ಕೊರಗು ಹೋಗ್ಬಿಡ್ತದೆ. ಅದು ಒಂದು ನಮ್ಗೇನಂದ್ರೆ ನಮ್ಮ ಕಣ್ಮುಂದೆ ಈಗ ಕೃಷಿ ಅಂದ್ರೆ GKVK ವಿಶ್ವವಿದ್ಯಾಲಯಗಳಿಗೆ ಬೇರೆ ಬೇರೆ ದೂರದಿಂದ ರೈತರುಗಳು ಬರೋದಕ್ಕಾಗೋದಿಲ್ಲ. ಅದೇ FPO ಅಂತ ಔಟ್ಲೆಟ್ಗಳಲ್ಲಿ ಇದನ್ನ ನೇರವಾಗಿ ಮಾರೋದ್ರಿಂದ ರೈತರಿಗೆ ಕಡಿಮೆ ಬೆಲೆಗೆ ಹೆಚ್ಚು ಅಂದ್ರೆ ರೈತರಿಗೆ ಹೆಚ್ಚು ಸೂಕ್ತವಾಗಿರುವಂತ ಒಂದು ವೇಸ್ಟ್ ಡಿಕಂಪೋಸ್ ಅನ್ನ ಖರೀದಿ ಮಾಡಿ ಬಳಸ್ಕೋಬಹುದು. ಈ ನಿಟ್ಟಿನಲ್ಲಿ ರೈತರುಗಳು ಮುಂದೆ ಬರಬೇಕು. ಯಾಕಂದ್ರೆ ಇದು ಎಲ್ಲಾ ಕಡೆ ಪ್ರಚಾರ, ಇವಾಗ ಬೇರೆ ಬೇರೆ ಕಡೆ ಇನ್ಪುಟ್ ಡೀಲರ್ಸ್ ಇರ್ತಾರಲ್ಲ, ಔಷಧಿ ಅಂದ್ರೆ ಕೀಟ ಮತ್ತು ರೋಗಗಳನ್ನ ಔಷಧಿಗಳನ್ನ ಮಾರ್ತಿರ್ತಾರಲ್ಲ, ಅಂತ ಕಡೆ ಇವೆಲ್ಲ ಸಪ್ಲೈ ಇಲ್ಲ. ವೇಸ್ಟ್ ಡಿಕಂಪೋಸ್ ಕನ್ಸಾರ್ಶಿಯ ನೇರವಾಗಿ ನೀವು ರಾಷ್ಟ್ರೀಯ ಸಾವಯವ ಕೃಷಿ ಕೇಂದ್ರ ಗಜಿಯಾಬಾದ್ ಕಾಂಟ್ಯಾಕ್ಟ್ ಮಾಡಬಹುದು, ಇಲ್ಲ ಜಿಲ್ಲೆಯಲ್ಲಿ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರಗಳಿಗಾದ್ರು ಭೇಟಿ ಮಾಡಿ ತರಿಸ್ಕೋಬಹುದು. ಇಲ್ಲಾಂದ್ರೆ ರೈತ ಉತ್ಪಾದಕ ಸಂಸ್ಥೆಗಳು ಹೆಚ್ಚಾಗಿ ಈ ಸಾವಯವ ಕೃಷಿ ನೈಸರ್ಗಿಕ ಕೃಷಿಗೆ ಪ್ರೋತ್ಸಾಹ ನೀಡ್ತಿದ್ದೇವಲ್ಲ, ಅಂತ ಕಡೆ ಈ ಒಂದು ವೇಸ್ಟ್ ಡಿಕಂಪೋಸರ್ ಲಭ್ಯತೆ ಸಿಗ್ತಾ ಇದೆ. ರೈತರುಗಳು ಅದನ್ನ ತಾವೊಂದು ಬಳಸ್ಕೋಬೇಕಷ್ಟೇ. ಇಲ್ಲೇನಂದ್ರೆ ಒಂದು ವೇಸ್ಟ್ ಡಿಕಂಪೋಸರ್ ಬಾಟ್ಲಿಂದ ನಮಗೆ 4 ರೀತಿಯ ಉಪಯೋಗಗಳನ್ನ ನಾವು ಇಲ್ಲಿ ಕಾಣಬಹುದು. ತಮಗೆ ಮುಂಚೆನೆ ತಿಳಿಸ್ದಂಗೆ ಒಂದು ತ್ಯಾಜ್ಯ ವಸ್ತುಗಳನ್ನ ಕಳಿಸಿ ಗುಣಮಟ್ಟದೊಂದು ಕಾಂಪೋಸ್ಟ್ ಉತ್ಪಾದನೆ ಮಾಡೋದು. ಎರಡನೇದು ಇದನ್ನ ನೇರವಾಗಿ ಹನಿ ನೀರಾವರಿ ಮುಖಾಂತರ ಡ್ರಿಪ್ ಅಲ್ಲಿ 1 ಎಕರೆಗೆ 200 ಲೀಟರ್ ಏನು ದ್ರಾವಣ ಸಿದ್ಧಪಡಿಸಿರ್ತೀವಲ್ಲ, ಪ್ರತಿ ಬೆಳೆಗೆ 15 ದಿನಕ್ಕೊಂದ್ಸಲಿ ನಾವು ಹನಿ ನೀರಾವರಿ ಮುಖಾಂತರ ಕೊಡ್ತಿದ್ರೆ ಮಣ್ಣಲ್ಲಿ ಸೂಕ್ಷ್ಮಾಣುಜೀವಿಗಳ ಕ್ರಿಯೆ ಹೆಚ್ಚಾಗೋದನ್ನ ಗಮನಿಸಬಹುದು. ಮೂರನೇದಾಗಿ ಯಾವುದೇ ಬೆಳೆ ಮೇಲೆ 1:1 1 ಲೀಟರ್ ವೇಸ್ಟ್ ಡಿಕಂಪೋಸರ್ ದ್ರಾವಣ, 1 ಲೀಟರ್ ನೀರು ಅಂದ್ರೆ 100 ಲೀಟರ್ ವೇಸ್ಟ್ ಡಿಕಂಪೋಸರ್ ದ್ರಾವಣ, 7 ದಿನಕ್ಕೆ ಸಿದ್ಧವಾಗಿರುವಂತಹ ದ್ರಾವಣ 100 ಲೀಟರ್ ತಗೊಂಡ್ರೆ ಇನ್ನ 100 ಲೀಟರ್ ನೀರನ್ನು ಮಿಕ್ಸ್ ಮಾಡಿ ಬೆಳೆಗಳ ಮೇಲೆ ಸಿಂಪರಣೆ ಮಾಡಿದಾಗ ಬೆಳೆ ವೃದ್ಧಿಯಾಗಿರೋದನ್ನ ಇಲ್ಲಿ ನಾವು ನೋಡಿದ್ದೀವಿ. ನಾಲ್ಕನೇದಾಗಿ ಬೀಜೋಪಚಾರ, ಇವಾಗ ಬೀಜೋಪಚಾರಕ್ಕೆ ನಾವು ರೈಜೋಬಿಯಮ್ ಟ್ರೈಕೋಡರ್ಮ ಹೆಂಗೆ ಮಿಶ್ರಣ ಮಾಡಿ ನಾವು ಬಿತ್ತನೆ ಮಾಡ್ತೀವೋ ಅದೇ ರೀತಿ ಈ ವೇಸ್ಟ್ 7 ದಿನಕ್ಕೆ ಸಿದ್ಧವಾಗಿರುವಂತಹ ವೇಸ್ಟ್ ಡಿಕಂಪೋಸರ್ ದ್ರಾವಣದಲ್ಲಿ ಈ ಬೀಜಗಳನ್ನ ನೆನೆಸಿ ನಾವು ಬಿತ್ತನೆ ಮಾಡಿದಾಗ ಮಣ್ಣಿನಿಂದ ಹರಡುವಂತ ಹಲವಾರು ರೋಗಾಣುಗಳನ್ನ ಇದು ನಿಯಂತ್ರಿಸುತ್ತೆ. ಇಷ್ಟು 4 ಪ್ರಮುಖವಾಗಿ ಕಂಡುಬಂದಿರೋದು. ಇದ್ರ ಜೊತೆ ಮಣ್ಣಿಂದ ಹರಡುವಂತಹ ರೋಗಾಣುಗಳು ಕೆಲವೊಂದು ಅಂದ್ರೆ ಬೇರುಕೊಳೆ ರೋಗ ಆಗಿರ್ಬೋದು, ಮಣ್ಣಿಂದ ಹರಡುವ ಯಾವುದೇ ರೋಗಾಣುಗಳನ್ನ ಇದು ನಿಯಂತ್ರಣ ಮಾಡಿರೋದನ್ನು ನಾವು ಇಲ್ಲಿ ವೈಜ್ಞಾನಿಕವಾಗಿ ನೋಡಿರುವಂತ ರಿಸಲ್ಟ್ಸ್ನ ತಮ್ಮ ಜೊತೆ ಫಲಿತಾಂಶನ ಹೇಳ್ತಾ ಇರೋದು. ಅದಕ್ಕೆ ಪ್ರತಿಯೊಬ್ಬರು ರೈತರು ಈ ವೇಸ್ಟ್ ಡಿಕಂಪೋಸರ್ ದ್ರಾವಣನ ಪರಿಣಾಮಕಾರಿಯಾಗಿ ಬಳಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ರೈತ ಬಾಂಧವರೇ, ಈ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಡಾಕ್ಟರ್ ಶಶಿಧರ್ KR ಅವರ ಮೊಬೈಲ್ ಸಂಖ್ಯೆಯನ್ನು ಬರೆದುಕೊಳ್ಳ್ರಿ, 9242-50992. ಇನ್ನೊಮ್ಮೆ 9242-50992. ತುಂಬಾ ಸಂತೋಷ ಡಾಕ್ಟರ್ ಶಶಿಧರ್ KR ಅವರೇ. ಪ್ರಸ್ತುತ ರೈತ ಬಾಂಧವರು ಕೃಷಿ ತ್ಯಾಜ್ಯದಿಂದ ಗುಣಮಟ್ಟದ ಕಾಂಪೋಸ್ಟ್ ಉತ್ಪಾದನೆ ಕುರಿತು ಉಪಯುಕ್ತವಾದ ಮಾಹಿತಿಯನ್ನ ಒದಗಿಸಿದ್ರಿ ಡಾಕ್ಟರ್ ಶಶಿಧರ್ ಅವರೇ. ತಮಗೆ ಎಲ್ಲ ರೈತ ಬಾಂಧವರ ಪರವಾಗಿ ತುಂಬಾ ತುಂಬಾ ಧನ್ಯವಾದಗಳು. ನಮಸ್ಕಾರ. ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ಕೃಷಿ ತ್ಯಾಜ್ಯದಿಂದ ಉತ್ತಮ ಗುಣಮಟ್ಟದ ಕಾಂಪೋಸ್ಟ್ ಗೊಬ್ಬರ ತಯಾರಿಸುವ ಕುರಿತು ಕೃಷಿ ವಿಜ್ಞಾನಿ ಡಾಕ್ಟರ್ ಕೆಆರ್ ಶಶಿಧರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ರೈತ ಬಾಂಧವರೇ, ನಾಳಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳಲ್ಲಿ ಕ್ಷಯರೋಗ ನಿಯಂತ್ರಣ ಕುರಿತು ಡಾಕ್ಟರ್ ವೀರೇಗೌಡ ಬಿಎನ್ ಅವರೊಂದಿಗಿನ ಸಂದರ್ಶನ ಆಲಿಸುವಿರಿ. ಆ ನಂತರ ಕೃಷಿ ಮಾಹಿತಿಯನ್ನು ಕೂಡ ಆಲಿಸುವಿರಿ ತಿಮ್ಮಪ್ಪ ಎಚ್ ಗೌಡ ಅವರಿಂದ. ಇನ್ನು ಮುಂದೆ ಒಂದು ಜನಪದ ಗೀತೆಯನ್ನು ಕೇಳೋಣ ವೃಂದಗಾನದಲ್ಲಿ. ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ, ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ. ಕಲ್ಲು ಕಲ್ಲೆ ಮುತ ಗೆಜ್ಜೆ ಕಲ್ಲು ಸಾಧೆ ಮುತ, ಗೆಜ್ಜೆ ಕಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ, ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ. ಕಲ್ಲು ಕಲ್ಲೆ ಮುತ ಗೆಜ್ಜೆ ಕಲ್ಲು ಸಾಧೆ ಮುತ, ಗೆಜ್ಜೆ ಕಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ, ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ. ಅಂದರೋ ಕುಳಿಯ, ಅಂದ ಉಳ್ಳ ರಂಗನ್ ಮೇಲಿಂಗಂದರೋ ಕುಳಿಯ. ಕಲ್ಲು ಕಲ್ಲೆ ಮುತ ಗೆಜ್ಜೆ ಕಲ್ಲು ಸಾಧೆ ಮುತ, ಗೆಜ್ಜೆ ಕಲ್ಲು ಸಾಧೆ ಮುತ, ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ, ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದರೋ ಕುಳಿಯ. ಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದನೋ ಕುಳಿಯ, ನಂಬಲ್ಲಿದ ರಂಗನ್ ಬಲ್ಲಿಯ ಮೇಲೆ ಚಲ್ಲಿದನೋ ಕುಳಿಯ. ಬೃಂದಗಾನದಲ್ಲಿ ಜನಪದ ಗೀತೆಯೊಂದನ್ನು ಆಲಿಸಿದಿರಿ. ಇದು ಇಂದಿನ ಕೃಷಿ ರಂಗ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಮತ್ತೆ ನಾಳಿನ ಕೃಷಿ ರಂಗದಲ್ಲಿ ಭೇಟಿಯಾಗೋಣ. ಕೃಷಿ ರಂಗ ಪ್ರಸಾರವಾಯಿತು.